ಹೂಗಾರ ಅವರಿಗೆ, ಡಾಕ್ಟರ್ ಎಣಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಪ್ರಸ್ತುತವಾಗಿ ನಾವು ಕೇಳುಗರಿಗೆ ಫೋನ್ ನಂಬರ್ ಕೂಡ ಹೇಳಿಬಿಡ್ತೀನಿ. ಈಗ ಫೋನ್ ಸಂಖ್ಯೆ 244-3415 ಎಸ್ ಟಿ ಡಿ ಕೋಡ್ ಸಂಖ್ಯೆ 0836 ಈ ಸಂಖ್ಯೆಗೆ ಫೋನ್ ಮಾಡಿ ತಜ್ಞರ ಜೊತೆ ಮಾತಾಡ್ಬೋದು. ಸರ್, ಈಗ ಇಂಥ ಬೆಳೆಗಳನ್ನು ಅಂದರೆ ಪ್ರಸ್ತುತವಾಗಿ ನಮ್ಮ ಹೊಲದಲ್ಲಿ ಹಲವಾರು ಬೆಳೆಗಳ ಬಗ್ಗೆನೇ ನಾವು ಇವತ್ತು ಮಾತಾಡೋದಾದರೆ, ಯಾವ ಬೆಳೆಗೆ ಇವತ್ತು ಹೆಚ್ಚು ನಾವು ವಿಷಯವನ್ನು ಕೊಡಬಹುದು ರೈತರಿಗೆ, ಯಾವುದ್ರ ಬಗ್ಗೆ ತಿಳುವಳಿಕೆ ಹೇಳ್ಬೋದು ಅಂತೇಳಿ ಅನಿಸುತ್ತೆ ತಮಗೆ? ಸರ್, ಈಗ ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ ಹಿಂಗಾರಿ ಬೆಳೆಗಳಲ್ಲಿ ಕಡಲೆ ಇದೆ, ಹಿಂಗಾರಿ ಜೋಳ ಇದೆ, ಕುಸುಬೆ ಕೂಡ ಪ್ರಮುಖವಾಗಿ ಬರ್ತಾ ಇದೆ. ಇದಲ್ಲದೆ ಗೋಧಿ ನಮ್ಮ ಭಾಗದ ಪ್ರಮುಖವಾದಂಥ ಬೆಳೆ, ಇವೆಲ್ಲ ಪ್ರಮುಖವಾಗಿ ಕುಸುಬೆ ಇದೆ, ಆಮೇಲೆ ಗೋಧಿ ಇದೆ, ಇವೆಲ್ಲ ಪ್ರಮುಖವಾದ ಬೆಳೆಗಳು. ಈಗ ಮಳೆ ಆಗಿರೋದ್ರಿಂದ, ಹಸಿ ಸಾಕಷ್ಟು ಇರೋದ್ರಿಂದ ಸಾಕಷ್ಟು ಈ ಬೆಳೆಗಳು, ಇದರ ಜೊತೆಗೆ ಶೇಂಗಾ ಕೂಡ ಬರ್ತಾ ಇದೆ. ಸೂರ್ಯಕಾಂತಿ ಇದೆ, ಕೆಲವು ಕಡೆ ಮೈನರ್ ಆಯಿಲ್ಸ್ ಅಂತ ಏನು ಕರಿತೀವಿ, ಎಳ್ಳು ಇರ್ಬೋದು, ಆ ಥರದ್ದು ಕೂಡ ಇದೆ. ಇಲ್ಲಿ ಭತ್ತ ಕಟಾವಾದಲ್ಲಿ ಅಲ್ಲಿ ಕೂಡ ಉದ್ದು, ಅಲಸಂದಿ ಇಂಥ ಬೆಳೆಗಳು ಕೂಡ ಈಗ ಬರ್ತಾ ಇದೆ. ಓಕೆ, ಇಷ್ಟೆಲ್ಲ ಬೆಳೆಗಳನ್ನು ನಾವು ಬೇಸಾಯದ ಕ್ರಮದಲ್ಲಿ ನೋಡ್ಬೋದು ಅಥವಾ ಮೌಲ್ಯವರ್ಧನೆ ಕೂಡ ಇಲ್ಲಿ ಅವ್ರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಉಂಟು ಹೇಗೇನಂತ? ವಿಶೇಷವಾಗಿ ಹಿಂಗಾರು ಬೆಳೆಗಳು ಅಕ್ಟೋಬರ್ ಪ್ರಾರಂಭದ ಹಂತದಲ್ಲಿ, ಅಂದರೆ ಅಕ್ಟೋಬರ್ ಮೊದಲನೇ ಪಾಕ್ಷಿಕ ಮತ್ತು ಸೆಪ್ಟೆಂಬರ್ ಎರಡನೇ ಪಾಕ್ಷಿಕದಲ್ಲಿ ಬಿತ್ತನೆ ಮಾಡಿದಂಥ ಬೆಳೆಗಳು ಶೇಕಡ ತಮ್ಮ 75-85% ಅವಧಿಯನ್ನು ಮುಗಿಸಿದ್ದಾವೆ. ಅಂಥ ಬೆಳೆಗಳಲ್ಲಿ ನಾವು ಮೌಲ್ಯವರ್ಧನೆ ಬಗ್ಗೆನೂ ಸಹ ಚರ್ಚೆಯನ್ನು ಈ ಒಂದು ಅವಧಿಯಲ್ಲಿ ನಾವು ತೆಗೆದುಕೊಳ್ಬಹುದು. ಓಕೆ, ಹಾಗಾಗಿ ರೈತರು ತಯಾರಾಗಿದ್ದಾರೆ ಅನಿಸುತ್ತೆ. ಪ್ರಶ್ನೆಗಳನ್ನು ಈಗ ರೈತರಿಂದನೇ ತಗೊಳ್ಳೋಣ ಒಂದೊಂದಾಗಿ. ಹಲೋ ಹಲೋ ಹಲೋ ಹಾಂ, ಈಗ ಸರ್ ನಾವು ಕಟಾವಿನ ಹಂತದಲ್ಲಿ ಎಲ್ಲಿ ಏನಾದರೂ ಜಾಗೃತಿ ವಹಿಸೋದು ಅವಶ್ಯಕತೆ ಇದೆ, ಇಲ್ಲಿ ಹಾನಿ ಆಗ್ತಾಯಿದೆ, ಇಲ್ಲಿ ಸರಿಯಾಗಿ ರಾಶಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮಷಿನ್ ಸರಿಯಾಗಿ ಬಳಸ್ತಾ ಇಲ್ಲ, ಅಥವಾ ಕಣ ಸರಿಯಾಗಿ ಉಪಯೋಗ ಮಾಡಬೇಕು, ಇಂಥದ್ರಲ್ಲಿ ಕೂಡ ಏನರೆ ಹೇಳಲಿಕ್ಕೆ ಸಾಧ್ಯತೆ ಇದೆ? ವಿಶೇಷವಾಗಿ ನಾವು ಕಟಾವಿನ ಹಂತದಲ್ಲಿ ಬೆಳೆಯ ಹಂತವನ್ನು ನಿರ್ಧಾರ ಮಾಡೋದು ಅತ್ಯಂತ ಪ್ರಮುಖವಾದ ಅಂಶವಾಗುತ್ತದೆ. ನಾವು ಕ್ರಾಪ್ ಫಿಸಿಯಾಲಜಿ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಸಸ್ಯ ಶರೀರ ಕ್ರಿಯಾ ವಿಜ್ಞಾನ ಅಂತ ನಾವು ಹೇಳ್ತೀವಿ. ಆ ವಿಜ್ಞಾನದಲ್ಲಿ ಬೆಳೆ ಸರಿಯಾದ ಹಂತದಲ್ಲಿ ಕಟಾವು ಮಾಡೋದು ಅತ್ಯಂತ ಪ್ರಮುಖತೆ ಒಂದು ಅಂಶ ಮಾಡಬೇಕು, ಸರಿಯಾಗಿ ಮಾಡಬೇಕು. ಯಾಕಪ್ಪ ಅಂತಂದರೆ ಮಾಗಿದ ಹಂತವನ್ನು ಗುರುತಿಸುವುದೇ ಒಂದು ಜಾಣತನ. ವಿಶೇಷವಾಗಿ ಕಡಲೆ ಬೆಳೆಯಲ್ಲಿ ಈಗ ಹೇಳಬೇಕಪ್ಪ ಅಂತಂತಂದರೆ, ಕಡಲೆಯನ್ನು ಸಾಕಷ್ಟು ಸೆಪ್ಟೆಂಬರ್ ಎರಡನೇ ಪಾಕ್ಷಿಕದಲ್ಲಿ ಮತ್ತು ಅಕ್ಟೋಬರ್ ಒಂದನೇ ಪಾಕ್ಷಿಕದಲ್ಲಿ ಬಿತ್ತಿದಂಥ ಬೆಳೆ ಶೇಕಡ 90-95% ಅವಧಿ ಇದ್ದು ಅದು ಕಟಾವಿನ ಹಂತವನ್ನು ತಲುಪುತ್ತಿರುತ್ತಿದೆ. ಆ ಹಂತದಲ್ಲಿ ಸಸ್ಯದ ಗುಣವನ್ನು, ವಿಶೇಷವಾಗಿ ಕಾಳಿನ ಬಣ್ಣವನ್ನು ಗುರುತಿಸಿ ನಾವು ಸರಿಯಾದ ಹಂತವನ್ನು ನಿಖರಗೊಳಿಸಿ ಯಾಂತ್ರಿಕ ಕಟಾವಿಗೆ ನಾವು ಹೋಗಬೇಕಾಗ್ತತಿ. ಯಾಂತ್ರಿಕ ಕಟಾವಿನಲ್ಲಿ ಪ್ರಮುಖವಾದಂಥ ಅಂಶ ಏನಪ್ಪ ಅಂತಂತಂದರೆ ಕಾಳಿನಲ್ಲಿ ಇರುವ ತೇವಾಂಶ. ತೇವಾಂಶ ಹೆಚ್ಚು ಕಡಿಮೆ ಆಗಬಾರ್ದು. 10-12% ತೇವಾಂಶ ಕಡಲೆಕಾಳಿನಲ್ಲಿ ಇರುವ ಹಂತದಲ್ಲಿ ಕಟಾವಿಗೆ ಅತ್ಯಂತ ಯೋಗ್ಯವಾದಂಥ ಹಂತ ಅಂತ ನಾನು ಹೇಳ್ಬೋದು. ಅಂಥ ಒಂದು ಹಂತವನ್ನು ನಮ್ಮ ರೈತರು ನಿರ್ಧರಿಸಬೇಕು. ಆ ನಿರ್ಧರಿಸಲಿಕ್ಕೆ ಒಂದು ತಂಬ್ ರೂಲ್ ಅಂತಿದೆ, ಹೆಬ್ಬೆಟ್ಟಿನ ರೂಲ್. ಏನಪ್ಪ ಅಂತಂತಂದರೆ ಅಲ್ಲಲ್ಲಿ ಒಂದೆರಡು ಗಿಡಗಳನ್ನು ಕಿತ್ತು ಆ ಕಾಳುಗಳನ್ನು ನಾವು ಬಾಯಲ್ಲಿ ಕಡಿದಾಗ ಅಥವಾ ಕಚ್ಚಿದಾಗ ಕಟಕ್ಕಂಥ ಶಬ್ದ ಬಂದರೆ ಅದು 12-14% ತೇವಾಂಶ ಇರುತ್ತದೆ ಅಂತ ನಮಗೆ ಭರವಸೆದಾಯಕವಾಗಿ ನಮಗೆ ತಿಳಿದು ಬರ್ತದೆ. ಆ ಹಂತದಲ್ಲಿ ಮಷೀನ್ಗಳನ್ನು ಅಥವಾ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಕಟಾವಿಗೆ ಮೊರೆ ಹೋಗ್ಬೋದು, ವಿಶೇಷವಾಗಿ ಕಡಲೆ ಬೆಳೆಯಲ್ಲಿ. ಈಗ ಒಂದು ಕರೆ ನೋಡೋಣ. ಹಲೋ ಹಲೋ ರೀ, ಹಾಂ ನಮಸ್ತೆ, ಯಾರು? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ. ಹೇಳಿ ಭೀಮರಾವ್, ಪ್ರಶ್ನೆ ಕೇಳಿ. ಹ್ಞೂ, ನಮ್ದು ಒಂದು ತಿಂಗಳಾಯ್ತು ರೀ ಗೋವಿಂದಳ ಹಾಕಿರಿ, ಅದು ಸುಳಿ ಕಳೆ ಆಯ್ತು, ಯಾವ ಔಷಧ ಹೊಡಿಬೇಕು ಕೇಳಕ್ ಹಚ್ಚಿದ್ದು ರೀ. ಭೀಮರಾವ್ ಅವ್ರ, ಅದಕ್ಕೆ ಲದ್ದಿ ಹುಳ ಬಂದಿರಬೇಕು. ಹ್ಞೂ, ಆ ಲದ್ದಿ ಹುಳಕ್ಕ ತಾವು ಹೋಗಿ ಅಥವಾ ಸುಳಿ ಹತ್ರ ನೋಡಿದಾಗ ಒಳಗೆ ಒಂದೊಂದು ಕೀಡಿರ್ತಾವ. ಓರಿ ಸಣ್ಣ ಹುಳ ಅದಾವ್ರಿ, ಹೌದು ಹೌದು ಹೌದು ಇರ್ತಾವ್ರಿ. ಒಂದ್ ಕೆಲಸ ಮಾಡ್ರಿ, ತಾವು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಒಂದು ಶಾವಿಗೆ ಟೈಪ್ ಇರ್ತದೆ ಅದು ಔಷಧ, ಅದನ್ನು ಕೊಡ್ತಾರೆ. ಏನು ಸರ್ ಒಂದು ಟ್ಯಾಂಕಿಗೆ ಸರ್ ನಾವು 0.2 gram ಪರ್ ಲೀಟರ್ ಅಂತ ಹೇಳ್ತೀವಿ, 15 ಹೇಳಿ 3-4 gram ಇಮಾಮೆಕ್ಟಿನ್ ಬೆಂಜೋಯೇಟ್ ಹಾಕಿ ಸರ್ ಒಂದು ಎಚ್ಚರಿಕೆ ತಗೋಬೇಕಂದ್ರೆ ನಿಂತು ನಿಂತು ಸ್ಪ್ರೇ ಮಾಡಬೇಕು, ಸುಳಿಗೇನೆ ಬೀಳಬೇಕು ಔಷಧ, ನಿಂತು ನಿಂತು ಸ್ಪ್ರೇ ಮಾಡಿರಿ, ಒಂದೊಂದು ಸಾಲ ಹಿಡ್ಕೊಂಡು ಹೋಗ್ರಿ ಸರ್, ಖಂಡಿತವಾಗಿ ಹತೋಟಿ ಆಗ್ತದೆ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದ ಭೀಮರಾವ್ ಅವರೇ. ಈಗ ಫೆರೋಡಾನ್ ಕೂಡ ಹೇಳ್ತಿದ್ದೆ ಮುಂಚೆ ಸರ್, ಈಗ ಅದು ಫೆರೋಡಾನ್ ಇತ್ತೀಚೆಗೆ ಕೇಂದ್ರೀಯ ಕೀಟನಾಶಕ ಮಂಡಳಿ ಅದನ್ನು ವಾಪಸ್ ಪಡೆದ್ರಿಂದ ಈಗ ಅದನ್ನು ಹೇಳ್ತಾ ಇಲ್ಲ. ಓಕೆ, ಇನ್ನೊಂದು ಕರೆ. ಹಲೋ ಹಲೋ ಹಲೋ. ಹಾಂ, ತಮ್ಮ ಹೆಸರು? ಹಲೋ. ಹಾಂ ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಗುರ್ಷಿದ್ ಸುತ್ತಪ್ಪ ಶಮನಿವಾಡಿ. ಗುರ್ಷಿದ್ ಅವರು? ಹಾಂ ಹೇಳ್ರಿ, ಪ್ರಶ್ನೆ ಕೇಳಿ. ನಮ್ ಕಡ್ಲಿಗ್ರಿ ಕೀಡಿ ಕೀಡಿ ಇದ ಹತ್ತಾಯ್ತದ. ಹಾಂ, ಅದಕ್ಕೆ ಹೆಂಗ್ ಮಾಡ್ಬೇಕು? ಕೀಡಿಗೆ ಕೀಡಿಯನ್ನ ಹೇಗೆ ಹತೋಟಿ ಮಾಡ್ಬೇಕು ಅಂತಲ್ಲ ಅಕ್ಕಿ, ಹಂಗಲ್ರಿ ಕಡ್ಲಿ ಹತ್ತಾಯ್ತ್ರಿ ಅಂದ್ರ ಸಿಡಿ ಹೇಗತ್ತೆ, ಹೌದಲ್ರಿ? ಸಿಡಿ. ಹಾ ಹಾ ಹಾ, ಈಗ ತಾವು ಬಿತ್ತನೆ ಮಾಡುವಾಗ ಏನು ಬೀಜೋಪಚಾರ ಮಾಡಿದಿರಿ ಅನ್ನೋದು ಗೊತ್ತಾಗ್ಲಿಲ್ಲ ನಮ್ಗೆ. ಈ ವರ್ಷ ಇದು ಮಣ್ಣಿನಿಂದ ಬರುವಂತಹ ಒಂದು ರೋಗ ಆಗಿದ್ರಿಂದ ಮುಂದಿನ ಸರಿ ಈಗ ಎಷ್ಟು ಪರ್ಸೆಂಟ್ ಐತಿ ಅಂತ, ಎಷ್ಟು ಪ್ರತಿಶತ ಎಷ್ಟೈತಿ ಅಂತ ಗೊತ್ತಿಲ್ಲ. ಒಂದು ವೇಳೆ ಈಗ ನಾವು ತಾವು ಸಿಂಪರಣೆ ಮಾಡೋದಾದರೆ ಸರ್, ಕಾರ್ಬನ್ ಡೈಜಿಮ್ 2 gram 1 liter ನೀರನ್ನ ಕರಗಿಸಿ ಮುಂದೆ ನಾಜಲದ ಬಾಯಿ ತೆಗೆದುಬಿಡ್ರಿ. ಅದನ್ನು ತೆಗೆದು ಎಲ್ಲೆಲ್ಲಿ ಸಿಡಿ ಹಾಯ್ತದಲ್ಲ, ಸಿಡಿ ಹಾಯುವ ಲಕ್ಷಣ ತೋರಿಸ್ತತಿ, ಅದಕ್ಕೆ ತಾವು ಉಣಿಸ್ಬೇಕು ಬೇರಿಗೆ. ಅಂದರೆ ನಾವು ಡ್ರೆಂಚಿಂಗ್ ಅಂತ ಹೇಳ್ತೇವೆ ಆ ಸಾಯೋ ಗಿಡಕ್ಕೆ, ಮತ್ತು 4 ದಿಕ್ಕಿಗೆ ಮಾಡಬೇಕು. ಮತ್ತು ಇದು ಖರ್ಚುದಾಯಕ, ಇದಕ್ಕಿಂತ ಬಹಳ ಉಪಯೋಗದಂದರೆ ಮುಂದಿನ ಸತಿ ಬಿತ್ತನೆ ಮಾಡುವಾಗ ಪ್ರತಿ ಕಿಲೋ ಬೀಜಕ್ಕೆ 4-5 gram ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ ತಾವು ಬಿತ್ತರಿ, ಖಂಡಿತವಾಗಿಯೂ ತಮಗೆ ಯಶಸ್ಸು ಸಿಗ್ತದೆ. ಅದ ಸಿಡಿ ಹಾಯೋದಕ್ಕೆ ಆ ಬೀಜಕ್ಕೆ ತಾವು ಬೀಜ ಲೇಪನ ಮಾಡಬೇಕು, ಜೈವಿಕ ಶಿಲೀಂಧ್ರ ಇರ್ತದೆ ಟ್ರೈಕೋಡರ್ಮ, ಅದನ್ನು ಕೂಡ ತಾವು ಬೀಜ ಲೇಪನ ಮಾಡಿ ಬಿತ್ತಿದ್ರೆ ಖಂಡಿತವಾಗಿಯೂ ಇದು ಕಡಿಮೆ ಆಗ್ತದೆ. ಇದು ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಅವ್ರು ಸಂಪರ್ಕ ಮಾಡಿದ್ರಿ? ಅಲ್ಲಲ್ಲ, ಅದೇ ಐತಿ, ಈಗ ತಡ ಆಗೈತಿ, ಬೀಜೋಪಚಾರ ಮಾಡುವಾಗ ಮುನ್ನೆಚ್ಚರಿಕೆ ತಗೋಬೇಕು. ಇದಕ್ಕೆ ಔಷಧ ಯಾವ್ದಂದ್ರೆ ಕಾರ್ಬನ್ ಡೈಜಿಮ್ 2 gram 1 liter ನೀರಿಗೆ ಹಾಕ್ರಿ, ಡ್ರೆಂಚಿಂಗ್ ಮಾಡ್ಬೇಕು ಅಂದ್ರೆ ತಳಕ್ಕೆ ಉಣಿಸ್ಬೇಕು. ಎಲ್ಲೆಲ್ಲಿ ಆಗಿದೆ ಪ್ರದೇಶ ಅಷ್ಟೇ ಅಷ್ಟೇ, ಯಾವ ಗಿಡಕ್ಕಾಗಿದೆ ಆ ಗಿಡಕ್ಕೆ ನೀರು ಕೊಡ್ಬೇಡ್ರಿ ಮಲಕ್ರೆ, ನೀರು ಕೊಡ್ಬೇಡ್ರಿ. ಧನ್ಯವಾದ. ಧನ್ಯವಾದ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ಹೇಮಂತ ರಾಮಡಿ ಸರಿಗೂ ಹಾಗೂ ತಜ್ಞರಿಗೂ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಾನು ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ. ಕೇಳ್ರಿ ಉದಯ, ಪ್ರಶ್ನೆ ಕೇಳ್ರಿ. ಈಗ ನಂದು ಇದ್ರ ವಿರುದ್ಧ ಪ್ರಶ್ನೆ ಅಂದ್ರೆ, ಈಗ ನಮ್ಮ ಅಂಗಡಿ ಮುಂದ್ರಿ ಸರ್ ಒಂದು ಪಪ್ಪಳಿ ಗಿಡ ಹುಟ್ಟಿದೆ ಸರ್. ಹೇಳ್ರಿ. ತುಂಬಾ ಕಾಯಿ ಬಿಡ್ತಾ ಇದೆ, ಹಣ್ಣು ಆಗ್ತಾ ಇಲ್ಲ, ಅದಕ್ಕೆ ಒಂದ್ ಏನಾರ ಸಮಾಜ ಉತ್ತರ ಹೇಳ್ತೀರಿ ಏನಂತ? ನಂದ ರೈತ ಅಲ್ಲ ಸರ್. ಅಲ್ಲ, ಯಾಕೆ ವಿಶೇಷವಾಗಿ ತಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಕೆಲವೊಂದು ಹಣ್ಣುಗಳು ವಿಶೇಷವಾಗಿ ಮಾವಿನ ಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು, ಚಿಕ್ಕು ಇರ್ಬೋದು, ಇವುಗಳಲ್ಲಿ ಗಿಡಗಳಲ್ಲಿ ಮಾಗುವಿಕೆಯ ಪ್ರಮಾಣ ಸಸ್ಯ ಶರೀರಾತ್ಮಕವಾಗಿ ಕಡಿಮೆ ಇರುತ್ತದೆ. ಅವುಗಳನ್ನು ನಾವು ಏನ್ ಮಾಡ್ಬೇಕಪ್ಪ? ತಾನಾಗೆ ಹುಟ್ಟಿದೆ ಸರ್. ಅಲ್ಲ, ತಾನಾಗೆ ಹುಟ್ಟಿದೆ ಅಲ್ಲ, ಅದು ತಾನಾಗೆ ಹುಟ್ಟಿದೆ. ಯಾವುದು ಗೊಬ್ಬರ ಹಾಕಿಲ್ಲ, ಏನು ಹಾಕಿಲ್ರಿ, ಬರೀ ಸಗಣಿ ಗೊಬ್ಬರ ಮಾತ್ರ ಹಾಕ್ತಾ ಇದ್ದೀನಿ ಸರ್. ಅದೇ ನೈಸರ್ಗಿಕವಾಗಿ ಪ್ಲಸ್ ಸಗಣಿ ಗೊಬ್ಬರ ಹಾಕಿ ತಮ್ಮ ಬೆಳೆದಿದ್ದಾರೆ. ಅದು ಗಿಡದಲ್ಲಿ ಆದ್ರೆ ಅದು ಕಾಯಿ ಜಗ್ಗ ಸುರಿದೆ ಸರ್, ಆದ್ರೆ ಹಣ್ಣು ಆಗ್ತಾ ಇಲ್ಲ, ಅದಕ್ಕೆ ಒಂದು ಸೂಕ್ತ ಪರಿಹಾರ. ಇಲ್ಲ, ಕಾಯಿ ವಿಸ್ತಾರ ಆಗ್ತಾ ಇದೆ, ಕಾಯಿ ದೊಡ್ಡದಾಗ್ತಾ ಇದೆ ಇಲ್ವಾ? ವಿಸ್ತಾರ ಇದೆ ಸರ್, ಫುಲ್ ವಿಸ್ತಾರ ಇದೆ, ಒಂದು 35-40 ಕಾಯಿ ಇದೆ ಸರ್. ಅದರೊಳಗೆ 2 ವಿಧಗಳು ಇರ್ತಾವ ಇಲ್ಲಿ ಪಪ್ಪಾಯದೊಳಗೆ, ಒಂದು ಟೆಂಪರೇಟ್ ಜೋನ್ ಇದು, ಒಂದು ಟ್ರಾಪಿಕಲ್ ಜೋನ್ ಅಂತ ನಾವು ಹೇಳ್ತೇವೆ, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ, ನೀವು ಆ ಕಾಯಿಗಳನ್ನ ಗಿಡದಿಂದ ಕಟಾವು ಮಾಡಿ ಅದಕ್ಕೆ ಆಕ್ಸಿಜನ್ ಕಡಿಮೆ ಆಗುವಂತೆ ಅಂದ್ರೆ ಒಂದು ಡಬ್ಬಿ, ನಾವು ಸಾಂಪ್ರದಾಯಿಕವಾಗಿ ಹೇಳ್ತಿದೀವಿ ಹಿಂದೆ, ಅರ್ಬಿ ಒಳಗೆ ಕಟ್ಟಿ ಇಡ್ರಿ ಅಥವಾ ಡಬ್ಬಿ ಒಳಗೆ ಇಡ್ರಿ ಅಥವಾ ಬುಟ್ಟಿ ಒಳಗೆ ಇಡ್ರಿ ಅಂತ, ಈ ತರ ಅಥವಾ ಬತ್ತ ಹುಲ್ಲು ಒಳಗೆ ಇಡ್ರಿ ಅಂತ ಹಿಂಗೆ ನಾವು ಹೇಳ್ತಿದ್ವಿ. ಹಂಗ ಮಾಡಿದಾಗ ಹಳದಿ ಆಗಲ್ಲ ಬರುದಿಲ್ಲ ಅಂದ್ರೆ ಇಲ್ಲಿ ರೈತರು? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಇತ್ತಲಿನ ಪ್ರಮಾಣ ಬರುತ್ತಾ ಇಲ್ಲ, ನಾವು ಇಲ್ಲ ಖಂಡಿತವಾಗಿ ಬರುತ್ತೆ. ನೀವು ಪರೀಕ್ಷೆ ಮಾಡಿ ಪ್ರಯೋಗ ಮಾಡ್ರಿ. ವೈಜ್ಞಾನಿಕವಾಗಲಿ ಇಥಿಲಿನ್ ಪ್ರೊಡಕ್ಷನ್ ಆಗಬೇಕು, ಹಣ್ಣು ಆಗಲು ಪರಿವರ್ತನೆ, ಕಾಯಿ ಹಣ್ಣು ಪರಿವರ್ತನೆ ಮಾಡಿ ಒಂದ್ ಡಬ್ಬಿ ಒಳಗೆ ಇಡಬೇಕು. ನೀವು ಪರಿವರ್ತನೆ ಖಂಡಿತ ಆಗ್ತತಿ. ಸ್ವಲ್ಪ ಪಪಾಯದಲ್ಲಿ ಈ ಪ್ರಮಾಣ ಸ್ವಲ್ಪ ಕಡಿಮೆ, ಗಿಡದಲ್ಲಿ ಹಣ್ಣು ಆಗುವ ಪ್ರಮಾಣ ಕಡಿಮೆ. ಆದ ಕಾರಣ ನಾನು ಈಗ ಹೇಳಿದಂತ ಒಂದು ನಿಯಮಿತವಾದ ಒಂದು ಪ್ರೊಸೀಜರ್ ಅನ್ನು ಒಂದು ಪದ್ಧತಿಯನ್ನು ನೀವು ಫಾಲೋ ಮಾಡಿದ್ರೆ, ಅನುಸರಿಸಿದ್ದಾದಲ್ಲಿ ಖಂಡಿತವಾಗಿ ನೀವು ಹಣ್ಣನ್ನ ಪರಿವರ್ತನೆ ಮಾಡಿ ತಿಂತಾ ಇದ್ದಾರೆ ಅಂತ ಭರವಸೆದಾಯವಾಗಿ ಹೇಳ್ತೇನೆ. ಅದು ಕಾಯಿ ಸರಿಯಾಗಿ ಬಲ್ತಿದೆ ಅನ್ನೋದು ಸರಿಯಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಹಲೋ, ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಉಮೇಶ್ ಅಂತ ಹೇಳಿಬಿಟ್ಟೆ. ಎಲ್ಲಿಂದ ಉಮೇಶ್ ಸರ್? ನಮ್ಮ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಸರ್. ಪ್ರಶ್ನೆ ಕೇಳಿ ಸರ್. ಈಗ ಶೇಂಗಾ ಬಿತ್ತನೆ ಮಾಡ್ಬೇಕು ಸರ್ ನಾವು. ಈಗ ಬಿತ್ತನೆ ಮಾಡುವಾಗ ಸಿಡುಬರು ಮುನ್ನೆಚ್ಚರಿಕೆ ಏನ್ ಮಾಡ್ಬೇಕು ಸರ್ ನಾವು? ನಮಸ್ಕಾರ ಉಮೇಶ್ ಅವರ. ಯಾವ ಊರು, ಯಾವ ತಾಲೂಕು ಬಾಗಲಕೋಟೆಯಲ್ಲಿ? ಬದಾಮಿ ತಾಲೂಕು. ನಾ ಬದಾಮಿ ತಾಲೂಕಿನಲ್ಲಿ ಒಂದು 3 ವರ್ಷ ಕೆಲಸ ಮಾಡೇನ್ರಿ. ತಮ್ಮಲ್ಲಿ ಸಾಕಷ್ಟು ಶೇಂಗಾ ಇದೆ, ಕೆಂಪು ಜಮೀನು ಇರುತ್ತೆ. ವಿಶೇಷವಾಗಿ ಶೇಂಗಾದೊಳಗ ಎರಡು ಪ್ರಮುಖವಾದ ಅಂಶಗಳನ್ನು ನೀವು ಗಮನಿಸಬೇಕಾಗ್ತದೆ ಬಿತ್ತನೆ ಸಮಯದಲ್ಲಿ. ಒಂದು ಬೀಜೋಪಚಾರ, ಎರಡು ನಿಗದಿತ ಸಸಿ ಸಂಖ್ಯೆಗಳನ್ನು ಕಾಪಾಡಬೇಕು. ಈ ಬೀಜೋಪಚಾರ ಮಾಡಲಿಕ್ಕೆ ನಾವು ಬೀಜೋಪಚಾರ ಹೇಳ್ತೀನಿ. ನಿಮ್ಮಲ್ಲಿ ಪೆನ್ ಇದ್ರೆ ನೀವು ಬರ್ಕೊಂಡ್ರು ಉತ್ತಮ, ನೆನ್ಪಿಟ್ಕೊಳಕಾಗಲಿಲ್ಲ ಅಂತಂತಂದ್ರೆ. ವಿಶೇಷವಾಗಿ ಎರಡು ತರದ ಬೀಜೋಪಚಾರ ನಾವು ಮಾಡಬೇಕಾಗ್ತತಿ. ಒಂದು ವಾತಾವರಣದಲ್ಲಿರುವ ಸಾರಜನಕವನ್ನ ಶೇಂಗಾ ಗಿಡದಲ್ಲಿ ಸ್ಥಿರೀಕರಿಸಲು ರೈಜೋಬಿಯಂ ಬೀಜೋಪಚಾರವನ್ನು ಕೈಗೊಳ್ಬೇಕಾಗ್ತತಿ. ಎರಡನೇದು, ನೀವು ಒಣಗುದು ಅಥವಾ ಸಿಲಿಂಡರ್ನಿಂದ ಬರುವ ರೋಗಗಳನ್ನು ತಡೆಗಟ್ಟಲಿಕ್ಕೆ ಜೈವಿಕವಾಗಿ ಟ್ರೈಕೋಡರ್ಮಾವನ್ನು ಬಳಕೆ ಮಾಡಬೇಕಾಗ್ತತಿ. ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂನಂತೆ. ಸಪೋಸ್ ಒಂದು ವೇಳೆ ನಿಮ್ಮ ಟ್ರೈಕೋಡರ್ಮಾ ಲಭ್ಯವಿಲ್ಲದಿದ್ದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇವೆರಡು ರೈಜೋಬಿ ಮತ್ತು ಟ್ರೈಕೋಡರ್ಮಾ ಸಿಲಿಂಡರ್ ನಾಶಕಗಳು ಲಭ್ಯವಿದಾವ. ಲಭ್ಯವಿಲ್ಲದೆ ಪಕ್ಷದಲ್ಲಿ ನಾವು ರಾಸಾಯನಿಕವನ್ನು ಹೇಳ್ತೀವಿ, ಕಾರ್ಬನ್ ಡೈಜಿಮ್ ಪ್ಲಸ್ ಥೈರಾಮ್ ಅಂತ ಎರಡೂ ಸಂಯುಕ್ತ ಒಂದು ಸಿಲಿಂಡರ್ ನಾಶಕವಿದೆ. ಅದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ವಿಟಾವ್ಯಾಕ್ಸ್ ಎಂಬ ಒಂದು ಪ್ರಚಲಿತ ಒಂದು ವಾಣಿಜ್ಯ ಹೆಸರಿನಿಂದ ದೊರೆಯುತ್ತದೆ. ಅದನ್ನು ಪ್ರತಿ ಕೆಜಿ ಬೀಜಕ್ಕೆ ಬಿತ್ತುವ ಮುಂಚೆ 4 ಗ್ರಾಂನಂತೆ ಬೀಜೋಪಚಾರ ಮಾಡಿ ಪ್ರತಿ ಎಕರೆಗೆ ಕನಿಷ್ಠ, ನಾನು ಬದಾಮಿ ತಾಲೂಕಿನ ರೈತರಿಗೆ ಹೇಳಬೇಕಪ್ಪ ಅಂತಂತಂದ್ರೆ, ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೀಜವನ್ನು ಬಳಕೆ ಮಾಡ್ತೀರಿ ನೀವು. ಸುಮಾರು 55-60 ಕೆಜಿ ಒಂದು ಎಕರೆಗೆ ಬಿತ್ತನೆ ಮಾಡೋದ್ರಿಂದ 3 ಲಕ್ಷ ಸಸಿಗಳನ್ನು ನೀವು ನಿರ್ವಹಣೆ ಮಾಡಬೇಕಪ್ಪ ಅಂತ ಹೇಳ್ತೇನೆ. ಇದು ದಯವಿಟ್ಟು ಇವೆರಡು ಅಂಶಗಳನ್ನು ತಾವು ಅನುಸರಿಸಲೇಬೇಕು ಬದಾಮಿ ತಾಲೂಕಿನ ರೈತರು ವಿಶೇಷವಾಗಿ. ಧನ್ಯವಾದಗಳು ಉಮೇಶ್. ಹಲೋ, ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು? ವಿರೂಪಾಕ್ಷ ಹಿರೇಮಠ ಅಂತೇಳಿ, ನಾರಾಯಣಪುರದಿಂದ ಸರ್. ವಿರೂಪಾಕ್ಷ, ಪ್ರಶ್ನೆ ಕೇಳ್ರಿ ಸರ್. ಶೇಂಗಾ ಬೆಳೆಗೆ ಒಂದು ಹುಳ ಬರ್ತದ ಸರ್, ಅದು ರಾತ್ರಿ ಭೂಮಿಯೊಳಗ ಇರ್ತದ ಸರ್. ಬಿಸಿಲು ಬಂದಾಗ ಒಳಗಡೆ ಇರ್ತದ ಸರ್, ಮತ್ತೆ ರಾತ್ರಿ ಬಂದು ಎಲಿ ಎಲ್ಲ ತಿಂತದ ಸರ್. ಹೌದು ಹೌದ್ರಿ. ಚಾಳಿಸ್ನುಳ, ರಬ್ಬರ್ ಹುಳ ತೋಟಿಗೆ ಬರ್ತ. ಚಾಳಿಸ್ನುಳ, ರಬ್ಬರ್ ಹುಳ ಅಂತಾರ ನಾವು, ಸ್ಪೊಡಾಕ್ಟರ್ ಅಂತ ಕರಿತೀವಿ ಅದಕ್ಕೆ. ಈಗ ಯಾವ ಸೈಜ್ ಐತಿ ಅಂತ ತಾವು ಹೇಳಲಿಲ್ಲ. ಒಂದು ವೇಳೆ ಈ ಕಿಡಿದು ಗಾತ್ರ ಎಷ್ಟೈತಿ ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ. ಸುಮಾರು ಒಂದು ಸಣ್ಣ ಇರ್ತದೆ ಸರ್, ಅದೇನು ಒಂದು 1/2 ಇಂಚ್ ಕಡಿಮೆ ಇರ್ತದೆ ಸರ್. ಒಂದು ಕೆಲಸ ಮಾಡ್ರಿ ಸರ್, ತಾವು ಪ್ರತಿ ಲೀಟರ್ ನೀರಿಗೆ 2 ml ನಂಗೆ ಪ್ರೊಫೆನ್ಫಾಸ್ ಅನ್ನೋ ಒಂದು ಕೀಟನಾಶಕ ಸಿಗ್ತತಿ ಸಾಹೇಬ್ರೆ, ಬರ್ಕೊಡ್ರಿ ಪ್ರೊಫೆನ್ಫಾಸ್. ಅದನ್ನ ಬಳಸಿ ಸಿಂಪಡಣೆ ಮಾಡ್ರಿ. ಎಲ್ಲಿ ಮೇಲೆ ಕೆಳಗೆ ಕೂಡ ಹೊಡೀರಿ ಸರ್, ಇಮಿಡಿಯೇಟ್ಲಿ ಕಂಟ್ರೋಲ್ ಬರ್ತೈತಿ. ಒಂದು ಸದ್ಯಕ್ಕೆ ಸಾಕು. ಒಂದು ವೇಳೆ ಕೀಡಿ ದೊಡ್ಡ ಆಗ್ಯಾವಂದ್ರೆ 2 ಸಾಲುಗಳ ಮಧ್ಯೆ ಕಸದ ಗುಂಪಿ ಹಾಕ್ರಿ, ಅಲ್ಲಿ ಬಂದು ರಾತ್ರಿ ಸೇರ್ಕೊಂತಾವು. ಅಲ್ಲಿ ಕೂಡ ನಾವು ಆಯ್ದು ಅವನ್ನ ಸಾಯಿಸಕ್ಕೆ ಅವಶ್ಯಕತೆ, ಅದನ್ನು ಮಾಡ್ಬೋದು. ಇಲ್ಲ ಅಂದ್ರೆ ಕೀಡಿ ದೊಡ್ಡ ಆಗ್ಯಾವಂದ್ರೆ ವಿಷಪಾಷಣ ಮಾಡಬೇಕು. ಬಹುಶಃ ಆ ಹಂತ ತಮ್ಮದು ಬಂದಿಲ್ಲ ಅಂತ ನಾವು ಭಾವಿಸ್ತೀನಿ. ನಿಶಾಚರಿ, ಅದು ನಿಶಾಚರಿ, ಹಗಲ ತಿರುದಿಲ್ಲ, ಸಂಜೆ ಒಂದಾಗ ಹೊರಗೆ ಬರ್ತೈತಿ, ಬೆಳಕಾಗೊಳಗೆ ಮತ್ತೆ ಒಳಗೆ ಹೋಗತಿ. ಧನ್ಯವಾದ. ಒಂದ್ ಲೀಟರ್ ಗೆ 2 ml ಅಂತ ಹೇಳಿದ್ದಾರೆ, ಅಷ್ಟು ಬಳಸ್ರಿ. ಥ್ಯಾಂಕ್ ಯು. ಹಲೋ, ಹಲೋ, ಹಲೋ, ನಮಸ್ತೆ. ಹಲೋ, ಹಲೋ, ಹಲೋ, ಹಾ ಹೇಳಿ, ಪ್ರಶ್ನೆ ಕೇಳಿ. ನಿಮ್ಮ ಹೆಸರೇನು ಸರ್? ನಾವು ಬಾಳಪ್ಪ ದುಂಡಪ್ಪ ಕಂಬಾರ ಅವ್ರು ಮಾತಾಡೋದ್ರಿ. ನಾವೀಗ ಕಬ್ಬು ಕಟಾವು ಮಾಡಿದ್ವಿ ರೀ. ಹೇಳಿ. ಕಬ್ಬು ಕಟಾವು ಮಾಡಿದ ನಂತರ ರೀ, ಈಗ ನಾವು ಹತ್ತಿ ಹಾಕ್ಬೇಕಂತೇಳಿ ಪ್ಲಾನ್ ಅದ ರೀ. ಅದಕ್ಕೆ ಹತ್ತಿ ಯಾವ ಈಗ ಬರ್ತೈತಿಲ್ರಿ ಈಗ ಹಾಕಿದ್ರೆ ಜನವರಿ? ದುಂಡಪ್ಪ ಯಾವ ಊರು ನಿಮ್ದು? ಕಪ್ಪಲ್ಬುದ್ದಿ, ರಾಯಬಾಗ ತಾಲೂಕು ರೀ. ವಿಶೇಷವಾಗಿ ರಾಯ ಬಾಳಪ್ಪ ಕುಂಬಾರ ಅವರೇ ನಿಮ್ಗೆ ಹೇಳ್ಬೇಕಪ್ಪ ಅಂತಂತಂದ್ರೆ, ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಬಾಗಲಕೋಟೆ ಜಿಲ್ಲೆಯ ಆಯ್ದ ಪ್ರದೇಶ ಮತ್ತು ಬೆಳಗಾವಿ ಜಿಲ್ಲೆ ಆಯ್ದ ಪ್ರದೇಶದಲ್ಲಿ ಜನವರಿಯಲ್ಲಿ ಬಿತ್ತನೆ ಮಾಡುವಂತಹ ಹತ್ತಿ ಪದ್ಧತಿ ಇದೆ. ಬಟ್ ಅದಕ್ಕೆ ಎಲ್ಲರ ಸಿರೀಸ್ ಅಂತ ನಾವು ಹೇಳ್ತಿದೀವಿ, ಬಟ್ ಆ ತಳಿಗಳು ಈಗ ಲಭ್ಯವಿಲ್ಲ. ಆದರೆ ಒಂದು ರೀತಿಯಿಂದ ಸೂಕ್ತ ಅಂತೂ ಹೇಳ್ಬೋದು. ಯಾಕಪ್ಪ ಅಂತಂತಂದ್ರೆ, ಎಲ್ಲೆಲ್ಲಿ ಗೊನ್ನೆ ಹುಳುವಿನ ಸಮಸ್ಯೆ ಇದೆ, ಆಮೇಲೆ ಎಲ್ಲೆಲ್ಲಿ ಉರುಮಲ್ಗಿ ಸಮಸ್ಯೆ ಇದೆ, ನಾವು ಒಂದು ನಾಟಿ ಕಬ್ಬು ಎರಡು ಕುಳೆ ಕಬ್ಬಿನ ನಂತರ ಹತ್ತಿಯನ್ನು ಬೆಳೆಯಲು ಸಲಹೆ ಕೊಡ್ತೇವೆ. ಆದರೂ ತಾವು ಸ್ವಲ್ಪ ನಮ್ಮ ದೂರವಾಣಿ ನಂಬರ್ ಅನ್ನು ನೀವು ನೋಟ್ ಮಾಡಿಕೊಂಡು ನಮ್ಮ ಹತ್ತಿ ಸಂಶೋಧನಾ ಕೇಂದ್ರದ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ, ಯಾವುದು ಸೂಕ್ತವಾದ ಹತ್ತಿ ತಳಿಯನ್ನು ಬೆಳಿಬೇಕಪ್ಪ ಅಂತಂದ್ರೆ ಬೆಳಿಬೇಕಂತ ಅವ್ರ ಜೋಡಿ ಸಂಪರ್ಕವನ್ನು ಇಟ್ಟುಕೊಂಡು ನೀವು ಬೆಳೆಯೋದು ಸೂಕ್ತ. ಯಾಕಂತಂದ್ರೆ ಈಗ ಈ ಹಂಗಾಮಿಗೆ ಸೂಕ್ತವಾದಂಥ ತಳಿಗಳು ಲಭ್ಯ ಇಲ್ಲ. ಇಲ್ಲ, ಕೇವಲ ಬಿಟಿಗಳು ಲಭ್ಯ ಇದಾವೆ, ಅವು ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡಬಹುದು ಅಂತ ಸಂಕರ್ಣ ತಳಿಗಳು ಅವು. ಆದ ಕಾರಣ ದೂರ ನಿಮ್ಮ ತಮ್ಮಲ್ಲಿ ಲೇಖನಿ ಇದ್ರೆ ಬರೆದುಕೊಳ್ಳಕ್ಕೆ ಅಡ್ಡಿಯಿಲ್ಲ, 9480724851 ಈ ನಂಬರಿಗೆ ನನಗೆ ನೀವು ನಾಳೆ ದಿವಸ ನೀವು ಫೋನ್ ಮಾಡಿದರೆ ಹತ್ತಿ ತಜ್ಞರ ಜೋಡಿನ ಸಂಪರ್ಕಿಸಿ ಯಾವ ತಳಿ ಸೂಕ್ತ ಅನ್ನೋದು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಧನ್ಯವಾದ ಸರ್. ಧನ್ಯವಾದಗಳು. ಹಲೋ, ನಮಸ್ಕಾರ. ಹಾಂ ನಮಸ್ತೆ, ತಮ್ಮ ಹೆಸರು? ಪವನ್ ಜಲಂದ್ರ ನಂದಿಕುಳಂದ್ರ. ಏನು ಪವನ್ ಕಟಾವ ಐತ್ರಿ, ನಿಮ್ಮ ಹೆಸರು? ಎರಡು ದಿನ ಹೇಳ ಕೊಟ್ಟೇವ್ರಿ. ನಿಮ್ಮ ಹೆಸರು? ಅದು ಹಳದಿ ಆಗೋದು ಹೋಗೋದ್ರ, ಹಳದಿ ಫುಡ ಐತ್ರಿ ಕಬ್ಬ. ನಾಟಿ ಕಬ್ಬನ ಕುಳೆ ಕಬ್ಬರಿ ಈಗ ಅದು ಕುಳೆ ಕಬ್ಬ, ಕಬ್ಬು ಕಟಾವ ಐತ್ರಿ. ಕಬ್ಬು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣಿದೆ? ಕುಳೆ ಒಂದು ಏನೇನು ಬಂದಿದ್ರೆ ಒಂದು ಆರೆಂಜ್ ಬಂದಿದ್ರೆ. ಅಲ್ಲ, ಮಣ್ಣು ಯಾವ ವಿಧ ಇದೆ, ಕಪ್ಪು ಮಣ್ಣಿದೆ ಕೆಂಪು ಮಣ್ಣಿದೆ? ಕಪ್ಪು ಮಣ್ಣಿನಲ್ಲಿ ಏನಾಗ್ತದೆ, ನೀವು ನಿರಂತರವಾಗಿ ನೀರನ್ನ ನಾಟಿ ಕಬ್ಬಿಗ ಹಸಿರ್ತೀರಿ, ಅಂತ ಹೊತ್ತಿನೊಳಗೆ ಏನಾಗ್ತಪ್ಪ ಅಂತಂದ್ರೆ ಭೂಮಿಯಲ್ಲಿ ಲಭ್ಯವಿರುವಂತಹ ಸತು ಮತ್ತು ಕಬ್ಬಿನ ಅಂಶವು ಆಳಕ್ಕೆ ಹೋಗಿರ್ತಾವ, ಹೀಗಾಗಿ ಅವು ಬೇರಿನ ವಲಯದಲ್ಲಿ ಲಭ್ಯವಿರುವುದಿಲ್ಲ. ಇದನ್ನ ಸಮಗ್ರವಾಗಿ ನೀವು ನಿರ್ವಹಣೆ ಮಾಡಬೇಕು. ಈ ತಿಳಿ ಹಸಿರು ಅಥವಾ ಬಿಳಿ ಇದ್ದದನ್ನ ಹಳದಿ ವರ್ಣವಾಗಿ ನೀವು ಪರಿವರ್ತನೆ ಮಾಡಿಸೋದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ಹೇಳ್ತೇವೆ ನಾವು. ಏನಪ್ಪಾ ಅಂದ್ರೆ ರೌದಿಯನ್ನು ಸುಡಬಾರ್ದು, ರೌದಿಯನ್ನ ಭೂಮಿಯಲ್ಲೇನೆ ಕಳಚುವಂಗ ಮಾಡಬೇಕು. ಎರಡನೇದಾಗಿ ಮುಖ್ಯವಾದಂತಹ ಸಮಗ್ರ ಪೋಷಕಾಂಶ ನಿರ್ವಹಣೆ ಹೇಳ್ತೇನೆ ನಿಮ್ಗೆ, ಯೂರಿಯಾದಿಂದ ಇದು ಪರಿವರ್ತನೆ ಆಗುದಿಲ್ಲ. ನೀವು ಯೂರಿಯಾ ಕೊಟ್ಟೇನೆ ಅಂತ ಹೇಳಿದ್ರೆ ಯೂರಿಯಾದಿಂದ ಪರಿವರ್ತನೆ ಆಗುದಿಲ್ಲ. ಪ್ರತಿ ಎಕರೆಗೆ 10 kg ಅಂತೆ ಕಬ್ಬಿಣದ ಸಲ್ಫೇಟ್ ಮತ್ತು ಜೊತೆಗೆ 10 kg ಸತುವಿನ ಸಲ್ಫೇಟ್ ಅನ್ನ ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಜೋಡಿ 8-10 ದಿನಗಳ ಕಾಲ ಅದನ್ನ ಕಳಿಸೋದು ಅಂತ ಹೇಳ್ತೇವೆ ನಾವು. ಕಳಿಸಿ ಎರಡು ಸಾಲುಗಳ ಮಧ್ಯೆ ಹಾಕಿ, ಈಗ ನೀವು ಸ್ವಲ್ಪ ಚಿಗುತ್ತದೆ ಅಂತ ಹೇಳ್ತೀರಿ ಕೊಳೆ ಕಬ್ಬು, ಅಲ್ಲಿ ಅದನ್ನು ಎರಡು ಸಾಲಿನ ಮಧ್ಯದಲ್ಲಿ ಹಾಕಿ ಹಿಂದೆ ಸ್ವಲ್ಪ ಎಡೆಕುಂಟೆಯನ್ನು ಹೊಡೆದ್ರೆ ತಾನು ಅದು ಪರಿವರ್ತನೆ ಆಗ್ತದೆ ಅಂತ ನಾನು ಹೇಳ್ತೀನಿ. ಈ ತರ ನೀವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಮಾತ್ರ ಪರಿವರ್ತನೆ ಆಗ್ತದೆ. ಕಪ್ಪು ಮಣ್ಣಿನಲ್ಲಿ ಇಲ್ಲಪ್ಪ ಅಂತಂತಂತಂದ್ರೆ ಸ್ವಲ್ಪ ಕಷ್ಟ ಸಾಧ್ಯ. ಅಂತ ಹೊತ್ತಿನಲ್ಲಿ ನೀವು ಮೈಕ್ರೋನ್ಯೂಟ್ರಿ ಅಂತಂದ್ರೆ ಲಘು ಪೋಷಕಾಂಶಗಳ ಸಿಂಪರಣೆಗೂ ಮೊರೆ ಹೋಗಬೇಕಾಗ್ತದೆ. ತದನಂತರ ದಿನಗಳಲ್ಲಿ 65 ದಿವಸದ ಬೆಳೆ ಇದ್ದಾಗ 2% ಅಂತೇವೆ ನಾವು. ಇದೇ ಕಬ್ಬಿಣದ ಮತ್ತು ಸತುವಿನ ಪೋಷಕಾಂಶಗಳು ಇರುವಂತಹ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಉಂಟು, ಅವುಗಳನ್ನ ತಾವು ಬಳಕೆ ಮಾಡಬಹುದು. ನಮಸ್ತೆ. ಈಗ ಸರ್ ಒಂದು ಏನಂದ್ರೆ, ಕೆಲವೊಂದಿಷ್ಟು ಬೆಳೆಗಳು ಹತ್ತಿ ಆಗ್ಬಹುದು, ಕುಸುಬೆ ಆಗ್ಬಹುದು, ಹೆಚ್ಚು ಆಳನ್ನ ಬಯಸುವಂತಹ ಬೆಳೆಗಳು ಕೆಲವು ಸಂದರ್ಭದೊಳಗೆ ಅವ್ರು ಆಳ ಬೇಕೇ ಬೇಕಾಗುತ್ತೆ. ಅಂಥ ಬೆಳೆಗಳು ಈಗ ಕಡಿಮೆ ಆಗ್ತಾ ಇದ್ದವು, ಈರುಳ್ಳಿ ಕೂಡ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಸರ್, ಇತ್ತೀಚೆಗೆ ಹತ್ತಿಯಲ್ಲಿ ನೀವು ಹೇಳಿದ್ದು 100%-100% ಸತ್ಯ. ಹತ್ತಿ ಬೇಸಾಯದಿಂದ ಹಿಡಿದು ಹತ್ತಿ ಬಿಡಿಸುವವರೆಗೂ ಸಾಕಷ್ಟು ಆಳಗಳ ಬಯಕೆ ಇದು ಇರುತ್ತದೆ. ಆದರೆ ಕುಸುಬಿಯಲ್ಲಿ ಇತ್ತೀಚೆಗೆ ಸರ್ ಯಾಂತ್ರೀಕರಣ ಬಂದದ್ರಿಂದ ಬಿತ್ತನೆ ಮಾಡಿ ಕಟಾವಿಗೆ ಮೊದಲಂಗೆ ಕುಸುಬಿ ಕೊಯ್ದು ನಸಿಕ್ಲೆ ಹೋಗಿ ಕೊಯ್ದು ಬಡಿಯುವಂಥ ಪರಿಸ್ಥಿತಿ ಇಲ್ಲ. ಯಾಂತ್ರೀಕರಣದಿಂದ ಕಟಾವಾಗೋದ್ರಿಂದ ಅಲ್ಲಿ ಸ್ವಲ್ಪ ಈಗ ಆ ಉದ್ದೇಶದಿಂದಲೇ ಈಗ ಕುಸುಬಿಯ ಏರಿಯಾ ಹೆಚ್ಚಾಗೈತಿ. ಆಮೇಲೆ ಜನರಲ್ಲಿ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದ್ದರಿಂದ ಕುಸುಬಿ ಎಣ್ಣೆ ಊಟ ಮಾಡಬೇಕು ಬಳಸಬೇಕು ಅನ್ನೋದರಿಂದ ಹೆಚ್ಚಾಗಿದೆ. ಬಟ್ ಹತ್ತಿಯಲ್ಲಿ ಮಾತ್ರ ಆಳಿನ ಬೇಡಿಕೆ ಹೆಚ್ಚಾಗಿ ಇವತ್ತಿಗೂ ಇದೆ, ಮುಂದೂ ಇರ್ತದೆ. ಈರುಳ್ಳಿ ಕೂಡ ಸಮಸ್ಯೆ, ಈರುಳ್ಳಿಲ್ಲೂ ಕೂಡ ಎಸ್ಪೆಷಲಿ ಕಟಾವು ಬಂದಮೇಲೆ ಅದು ಹೆಚ್ಚಾಗ್ತದೆ. ಇಲ್ಲಿ ಏನು ಮಾಡ್ಬೋದು ರೈತರು, ಇಂಥ ಬೆಳೆಯನ್ನು ಬಿಡೋದು ಒಳ್ಳೆಯದು ಅಥವಾ ಹೇಗೆ? ಇಲ್ಲ ಸರ್, ಯಾವುದೇ ಬೆಳೆನ ಬಿಡದೇ ಇರೋದೇ ವಾಸಿ. ಯಾಕಂದರೆ ನಮ್ಮ ಅನಾದಿ ಕಾಲದಿಂದ ನಾವು ಬೆಳೆದುಕೊಂಡಂಥ ಬೆಳೆ ಆರ್ಥಿಕತೆ, ಅದರ ಅವಶ್ಯಕತೆ, ಆಮೇಲೆ ಆಯಾ ಹವಾಮಾನ, ಅದನ್ನು ಬಳಸ್ಕೊಂಡು ನಾವು ಮಾಡಲೇಬೇಕಾಗ್ತೈತಿ. ಹತ್ತಿನ ನಾವು ಏನು ಈಗ ದಟ್ಟವಾಗಿ ಹಾಕೋಕ್ಕಿಂತ, ಅಂದರೆ ಸಾಲಿನಿಂದ ಸಾಲಿಗೆ 4-3 ಫೋಟು ಅಥವಾ 3 ಫುಟ್ 2 ಫುಟ್ ಆ ರೀತಿ ಮಾಡೋದ್ರಿಂದ ಕೂಡ ಈ ಇಂಟರ್ಕಲ್ಚರ್ ಅಂತ ಹೇಳ್ತೀವಿ ನಾವು, ಅಂತರ್ಬೇಸಾಯ ಮಾಡೋದು ಈಜಿ ಆಗ್ತತಿ, ನೀರು ಕೊಡೋದು ಈಜಿ ಆಗ್ತತಿ, ಅಥವಾ ಸ್ಪ್ರೇ ಮಾಡೋದು ಈಜಿ ಆಗ್ತತಿ, ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಆಳಿನ ಸಂಖ್ಯೆ ಹತ್ತಿ ಬಿಡಿಸುವ ಮಷಿನ್ ಬಂದ್ರೆ ಒಳ್ಳೇದು ಅಂತ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿ ಬರುತ್ತೆ ಸರ್, ಬರ್ತದೆ. ಅದಕ್ಕೆ ನಾವು ಹೈ ಡೆನ್ಸಿಟಿ ಹತ್ತಿ ಬಿತ್ತನೆ ಅಂತ ಹೇಳ್ತೇವೆ. ಚಿಕ್ಕದ ಗಿಡದ ಸಸ್ಯವನ್ನು ಚಿಕ್ಕ ಗಾತ್ರಕ್ಕೆ ಇಳಿಸಿ ಹೆಚ್ಚಿನ ಸಸ್ಯ ಸಂಖ್ಯೆಗಳನ್ನು ಕಾಪಾಡಿ ಯಂತ್ರದಿಂದ ಕಟಾವು ಮಾಡುವಂತ ತಾಂತ್ರಿಕತೆ ಸಮೀಪದಲ್ಲಿ ಬರುವುದಿದೆ. ಈಗ ಒಂದು ಕರೆ. ಹಲೋ, ಹಲೋ ಸರ್, ನಮಸ್ತೆ, ಹೇಳಿ, ತಮ್ಮ ಹೆಸರು? ನಾನು ಕಟ್ಟಿಗೆದಿಂದ ಅಡಿಯಪ್ಪ ಆಗಲ್ಲ ಮಾತಾಡೋದು ಸರ್. ಅಥಣಿ. ನಾವು ಕಬ್ಬ ಈಗ 4 ಫುಟ್ ಸಾಲ ಅದ ಸರ್. ಹೌದ್ರಿ. ಈಗ ಕಟಾವ್ ಮಾಡಿ ನೀವು ಸಣಬ ಹಾಕಿದ್ರೆ ಪರ್ಯ ಅಥವಾ ನಮ್ಮ ಈಗ ನಮ್ಮಲ್ಲಿ ಈಗ ನಾವು ಮೆಂತಿ ಹಚ್ಚಿದ್ರೆ ಅದರಲ್ಲಿ ನೈಟ್ರೋಜನ್ ಹೆಚ್ಚಿಸತ್ರಿ, ಬಡ್ಡ ಗಂಟಿರ್ತಾವು, ಅದ ಹಾಕಿದ್ರೆ ಸರಿ ಸರ್? ತಾವು ಎರಡೂ ಬೆಳೆಗಳು ಉತ್ತಮವಾದ ಬೆಳೆಗಳನ್ನ, ಸೆಣಬನು ಉತ್ತಮವಾದ ಬೆಳೆನ, ನಿಮ್ದು ಕುದುರೆ ಮೆಂತೆ ಅಂತ ನೀವು ಏನ್ ಹೇಳ್ತಿರಲ್ಲ ಅದು ಸಹ ಎರಡೂ ಏನಪ್ಪಾ ಅಂದ್ರೆ ವಾತಾವರಣದಲ್ಲಿ 78% ಸಾರಜನಕ ಇರ್ತತಿ. ಆ ಸಾರಜನಕ ಗಂಟುಗಳ ರೂಪದಲ್ಲಿ ಮತ್ತು ತಮ್ಮ ಎಲೆಗಳು ತಮ್ಮ ಕಾಂಡಗಳ ರೂಪದಲ್ಲಿ ಭೂಮಿಯಲ್ಲಿ ಸೇರಿಸ್ತಾವ, ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಸೇರಿಸ್ತಾವ. ತಾವು ಅಳವಡಿಸಿಕೊಳ್ಳುವಂತ ಪದ್ಧತಿ ಉತ್ತಮ ಪದ್ಧತಿ, ಬೀಜದ ಲಭ್ಯದ ಆಧಾರದ ಮೇಲೆ ನಾ ಹೇಳ್ಬೇಕಪ್ಪ ಅಂತಂತಂದ್ರ ಕುದುರೆ ಮೆಂತೆಗೆ ಹೋಗೋದು ಉತ್ತಮ ನಿಮ್ಮ ಭಾಗದಲ್ಲಿ, ವಿಶೇಷವಾಗಿ ಎಲ್ಲಿ ಬೆಳಗಾಂ ಜಿಲ್ಲೆಯ ನಮ್ದೇನು ಗಡಿ ಭಾಗ ಅಂತ ಹೇಳ್ತಲ್ಲ ಆ ಪ್ರದೇಶದಲ್ಲಿ ವಿಶೇಷವಾಗಿ ನೀವು ಕುದುರೆ ಮೆಂತೆಗೆ ಹೋಗೋದು ಉತ್ತಮ. ಒಳ್ಳೆ ಸರ್, ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಈಗ ಕುಸುಬೆಯಲ್ಲಿ ಎಣ್ಣೆ ಅದು ಒಂಥರ ಬಿಸಿ ಬಿಸಿ ರೊಟ್ಟಿ ಒಳಗೆ ಚಟ್ನಿ ಹಾಕೊಂಡು ತಿಂದರೆ ತುಪ್ಪ ತಿಂದಂಗೆ ಅನಿಸುತ್ತೆ ಅನ್ನುವಂಥದ್ದು ನಮ್ಮ ಅನುಭವ, ರೈತರು ಕೂಡ ಇವತ್ತಿಗೂ ಕೂಡ ಹೇಳ್ತಾರೆ. ಆದರೆ ಈ ಬಹಳ ದಿನ ಆಯಿತು ಅದು ಆ ಬೆಳೆ ನಮ್ಮಿಂದ ದೂರ ಸರಿದಿತ್ತು, ಮತ್ತೆ ಬರ್ತಾ ಇದೆ. ಇಲ್ಲಿ ಮೌಲ್ಯವರ್ಧನೆಗೊಳಿಸಿ ತಾವೇ ಒಂದು ಅದಕ್ಕೆ ಮಾರ್ಕೆಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ, ಇಲ್ಲೇನು ಮಾಡಬೇಕಾದ್ರೆ ಏನೆಲ್ಲ ಮಾಡ್ಬೋದು, ಈ ರೈತ ಉತ್ಪಾದಕರ ಸಂಘ ಅಂಥವೆಲ್ಲನೂ ಮಾಡಿಕೊಳ್ತೇವೆ, ಅದ್ರ ಬಗ್ಗೆ ಸ್ವಲ್ಪ. ನಮ್ಮ ಗ್ರಾಮೀಣ ಪರಿಸರದಲ್ಲಿ ಮೊದಲಾದರೂ ಕೂಡ ಗಾಣಗಳಿದ್ವು, ಈ ಕಟ್ಟಿಗೆದು ಕಲ್ಲಿನ ಗಾಣ ಮತ್ತು ಕಟ್ಟಿಗೆದು ಇಂದ ಕ್ರಶ್ ಮಾಡಿ ನಾವು ಎಣ್ಣೆ ತೆಗಿತಿದ್ವಿ. ಇತ್ತೀಚೆಗೆ ಎಲೆಕ್ಟ್ರಿಕ್ನಿಂದ ಅಂದ್ರೆ ವಿದ್ಯುತ್ ಚಾಲಿತ ಯಂತ್ರಗಳು ಕೂಡ ಬಂದವು. ಇತ್ತೀಚೆಗೆ ಈ ಸಮಾಜದಲ್ಲಿ ಅರಿವು ಹೆಚ್ಚಾಗಿದ್ದರಿಂದ ಕುಸುಬೆ ಎಣ್ಣೆ ಬಳಕೆ ಕೂಡ ಹೆಚ್ಚಾಗಿದೆ. ಅಲ್ಲಿ 2-3 ಮೌಲ್ಯವರ್ಧನೆ ಮಾಡ್ಬೋದು. ಒಂದು, ಕುಸುಬೆ ಎಣ್ಣೆನ ಕ್ರಶ್ ಮಾಡಿ ತೆಗೆದು ನಾವು ಕೋಲ್ಡ್ ಪ್ರೆಸ್ಡ್ ಅಂತ ಹೇಳ್ತೀವಿ, ವುಡನ್ ಪ್ರೆಸ್ಡ್ ಅಂತ ಹೇಳ್ತೀವಿ, ಅಂಥದ್ದನ್ನು ಮಾಡಿ ಕೂಡ ಈಗ ಮಾರ್ಕೆಟಲ್ಲಿ 300, 330, 350 ಮಾಡ್ತಾ ಇದ್ದೆ. ಇನ್ನು ಜೊತೆಗೆ ಸರ್, ತಾವು ಕೇಳ್ದಂಗೆ ಈಗ ಹಿಂಡಿ ಬರ್ತದೆ ದನಕ್ಕೆ, ಕುಸುಬಿ ಹಿಂಡಿ ಅತ್ಯುತ್ತಮವಾದಂಥ ಒಂದು ಪಶು ಆಹಾರ, ಅದನ್ನು ಕೂಡ ಈಗ ದನಗಳಿಗೆ ವಿಶೇಷವಾಗಿ ಹಾಲು ನೀಡುವಂಥ ದನಗಳಿಗೆ ಅವ್ರಿಗೂ ಕೂಡ ಕೊಡೋದು ಅತ್ಯುತ್ತಮವಾಗಿ ಅನುಕೂಲ ಆಗ್ತದೆ. ಹಾಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೂಡ ಒಂದು 2-3 ಹೊಸ ತಳಿನ ನಾವು ಬಿಡುಗಡೆ ಮಾಡೀವಿ. ಅದರಲ್ಲಿ A2020 ಅಂತ ಒಂದು, DSAF1 ಅಂತ ಈ ಬಾರಿ ಈಗ ತಾನೇ ರೈತರ ಹೊಲದಾಗ ಪ್ರಯೋಗದಾಗ ಐತಿ. ಅವು ಅದಕ್ಕಿಂತ ಹೆಚ್ಚಂದ್ರೆ ಅಣ್ಣಿಗೇರಿ ಒಂದಂತೂ ಎಲ್ಲ ಕಡೆ ಪ್ರಚಲಿತದಲ್ಲೈತಿ. ಇನ್ನು ಮುಂದಿನ ವರ್ಷ ನಾವು ಇನ್ನೂ ಒಂದಿಷ್ಟು ಒಳ್ಳೆಯ ತಳಿಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀವಿ, ರೈತರಿಗೊಂದು ಬರ್ತೀವಿ. ಅದಕ್ಕೊಂದು ಸೀರು ಬರುತ್ತೆ. ಹೌದು ಸರ್. ಅದು ಅದಕ್ಕೆ ರಿಪೆಲೆಂಟ್ ಆಗಿ ಅದನ್ನು ವಿರೋಧಿಸುವಾಗಿ ಏನು ಸಾಮಾನ್ಯವಾಗಿ ಕರಿ ಸೀರು ಸರ್, ಈ ಚಳಿಗಾಲ ಕೂಡ್ದಂಗೆ ಸ್ವಲ್ಪ ಬರ್ತತಿ ಇಲ್ಲ ಅಂತಲ್ಲ ಸರ್, ಬಂದಾಗ ಏಕಾಏಕಿ ಏನು ಗಾಬರಿ ಆಗುವಂತಾಗತ್ತಿಲ್ಲ. ಮೊದಲ ತಲೆಮ್ಯಾರಿಗೇನ ಸ್ಪ್ರೇ ಮಾಡಿದ್ರೆ ಸಾಕು, ಇಡೀ ಹೊಲಕ್ಕೆ ಸ್ಪ್ರೇ ಮಾಡೋಕ್ಕಿಂತ ಸೀರು ಹಾರಿ ಬಂದು ಈಗ ಏನು ಬಾರ್ಡರ್ ಕ್ರಾಪ್ಸ್ ಅಂತ ಹೇಳ್ತೇವೆ ನಾವು ಈ ತಲೆಮ್ಯಾರಿಗಿರುವಂಥ ಬೆಳೆಗಳಲ್ಲಿ ಅಲ್ಲಿ ಬಂದು ಸೆಟ್ಲ್ ಆಗ್ತತಿ. ಒಂದು ಸ್ಪ್ರೇ ಈವನ್ ಮೊನೋಕೊಟೋಫಾಸ್ ಆಗ್ಬೋದು ಅಥವಾ ಪ್ರೊಫೆನ್ಫಾಸ್, ಅದನ್ನು 1-1.5 mL ಸಿಂಪಡಣೆ ಮಾಡಿದರೆ ಖಂಡಿತವಾಗಿಯೂ ಕಡಿಮೆ ಆಗ್ತತಿ. ಒಂದು ವೇಳೆ ತಾವು ಸಾವಯವ ರೈತರಾಗಿದ್ದರೆ ಈ ಗುಲ್ಗಂಜಿ ಹುಳ ಅದರ ಮರಿಗಳು ಕೂಡ ಅದರ ಮೇಲೆ ಭಕ್ಷಣೆ ಮಾಡುವಂಥದ್ದು ಸಾಧ್ಯತೆಯೂ ಜಾಸ್ತಿ ಅದಾವೆ. ಈಗ ಒಂದು ಕರೆ. ಹಲೋ, ಹಲೋ, ತಮ್ಮ ಹೆಸರು? ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ. ಹಾಂ, ಈಗ ರೈತರ ಉತ್ಪಾದಕರ ಸಂಘ ಇದನ್ನು ಮಾಡಿಕೊಂಡು ಅವರು ಒಂದು ಅಂದರೆ ಗುಂಪಾಗಿ ಉತ್ಪಾದನೆ ಮಾಡೋದು, ಗುಂಪಾಗಿ ಮಾರಾಟ ಮಾಡೋದು, ಲೇಬಲ್ ತಮ್ಮದೇ ಅಂತ ಒಂದು ಕಂಪ್ನಿ ಹೆಸರಲ್ಲಿ ಲೇಬಲ್ ಮಾಡೋದು, ಹೀಗೆಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಅನೇಕ ಕಡೆ ಈ ರೀತಿ ಗುಂಪುಗಳನ್ನು ರಚನೆ ಮಾಡಿ ವೈಯಕ್ತಿಕವಾಗಿ ಅದರಲ್ಲಿ ಸಾಕಷ್ಟು ಕೃಷಿ ವಿಶ್ವವಿದ್ಯಾಲಯದ ಮೂಲಕನೇ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಸರ್. ಈಗ ರೈತ ಉತ್ಪಾದಕ ಗುಂಪುಗಳನ್ನು ಸಾಮಾನ್ಯವಾಗಿ ಭಾಳಷ್ಟು ಮಂದಿಗೆ FPO ಮಾಡೇವಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಇಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಹಕಾರಿ ಇಲಾಖೆ, ಈ ರೀತಿಯವರು ಕೂಡ ಪ್ರಾಯೋಜಕತ್ವ ವಹಿಸ್ತಾರೆ. ಇಲ್ಲಿ ಸುಮಾರು 800-1,000 ಜನ ಮೆಂಬರ್ಸ್ ಇರ್ತಾರೆ. ಅವರು 1,000 ರೂಪಾಯಿನ ಬೇಸ್ ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿ ಅಥವಾ ಕೂಡಿಸಿ ತಮ್ಮದೇ ಆದಂಥ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮೊದಲು ನಿರ್ಧಾರ ಮಾಡ್ತಾರೆ. ಇನ್ನೊಂದು ತಾವು ಕೇಳಿರ್ಬೋದು FIGs ಅಂತ, ಏನು ರೈತ ಆಸಕ್ತ ಗುಂಪುಗಳನ್ನು ಮಾಡ್ತಾರೆ. ಅಂದರೆ ಬೀಜ ಮಾಡ್ಬೋದಾ, ಗೊಬ್ಬರ ಮಾಡ್ಬೋದಾ, ಅಥವಾ ತೊಗರಿಯಿಂದ ಬ್ಯಾಳಿ ಮಾಡಿ ಮಾರೋದಾ, ಅಥವಾ ತಮ್ಮಲ್ಲಿರುವಂಥ ವಸ್ತುಗಳನ್ನು ಹೆಚ್ಚು ಮಾರಾಟ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಬೋದಾ, ಈ ರೀತಿಯೆಲ್ಲ ಇದೆ. ಇದಕ್ಕೆ ಕನಿಷ್ಠ ಜಿಲ್ಲೆಯಲ್ಲಿ 10,000 FPOಗಳನ್ನು ಮಾಡಬೇಕು ಅಂತ ಒಂದು ಸರ್ಕಾರ ತನ್ನ ಗುರಿ ಹಾಕ್ಕೊಂಡತಿ. ಗಮನಿಸಬೇಕು, ನಮ್ಮ ರೈತರು ಪ್ರತಿ FPOಗಳಿಗೆ, ಅಂದರೆ ರೈತ ಉತ್ಪಾದಕ ಗುಂಪುಗಳಿಗೆ, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತಾಂತ್ರಿಕ ಮ್ಯಾನೇಜರಾಗಿ ಅಥವಾ ತಾಂತ್ರಿಕ ಸಹಾಯಕರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಒಬ್ಬರು CEO ಇರ್ತಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ, ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಜೊತೆಗೆ ತಾವು ಸಂಪರ್ಕ ತೆಗೆದರೆ ಸಹಾಯಧನ ರೂಪದಲ್ಲಿ ಕೂಡ ಅವ್ರಿಗೆ ಹಣ ಸಿಗ್ತದೆ. ಈಗ ಒಂದು ಕರೆ. ಹಲೋ, ಹಲೋ, ಹಲೋ, ಹಾಂ ಹೇಳಿ, ಪ್ರಶ್ನೆ ಕೇಳಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಕಾಳಪ್ಪ ಬಡಿಗೇರ. ಕಾಳಪ್ಪ, ಪ್ರಶ್ನೆ ಕೇಳಿ. ಸರ್, ನಮ್ಮ ಮನೆ ಮುಂದೆ ಒಂದು 4 ತೆಂಗಿನ ಹಚ್ಚಿವಿ ಸರ. ತೆಂಗಿನ ಗಿಡ? ಹ್ಞೂ ಸರ. ಹ್ಞೂ, ಅವು ಬೆಳ್ಳಂದು ಹೂ ಐತೆ, ಇದು ಹುಳ ಆಗತ್ತೆ ಸರ್. ಹ್ಞೂ, ಹುಳ ಆಗಿ ಕಾಯಿ ಉದುರಿದ್ರು ಬಿಡೋದು ಸರ್, ಸಣ್ಣಂಗಾಗಿ. ಹ್ಞೂನ್ರಿ. ಏನ್ ಅಲ್ಲ, ತಾವು ಯಾವ ತಳಿದಂತ ಏನಾದರೂ ಗೊತ್ತಾ ತಮಗದು? ಅದು ಜವಾರಿ ಸರ್. ಜವಾರಿ ತಂದಿರಿ ಸರ್. ಈಗ ಜೂನ್ನಾಗ ಮತ್ತು ಈಗ ಅಕ್ಟೋಬರ್ನಾಗ ಈಗ ದಾಟೇವೆ ನಾವು. ಈಗ ಏನು ಮಾಡಿರಿ, ಸುತ್ತಲೂ ಸ್ವಲ್ಪ ಅಗತಿ ಮಾಡಿ ಅದಕ್ಕೆಲ್ಲ ಹಸಿರೆಲೆ ಗೊಬ್ಬರ ಕೊಡಿರಿ. ಹಸಿರೆಲೆ ಗೊಬ್ಬರ, ಗ್ಲಿರ್ಸಿಡಿ ಅಂತೇನೋ, ಯಾವುದೇ ಹಸಿರೆಲೆ ಗೊಬ್ಬರ ಕೊಡಿರಿ. ಅದಾದಮೇಲೆ ಸರ್, ಅದಕ್ಕೆ 250 ಗ್ರಾಮ್ ಎನ್, 250 ಗ್ರಾಮ್ ಪಿ, 250 ಗ್ರಾಮ್ ಕೆ, ಅಂದರೆ ಪಾವು ಕೆ ಜಿಯಷ್ಟು NPK ಗೊಬ್ಬರ ಕೊಡಿ. ಅದು ಆದಮೇಲೆ ಸರ್, ಪ್ರತಿ ದಿವಸ ಒಂದು ತೆಂಗಿನ ಗಿಡಕ್ಕೆ ಕನಿಷ್ಠ 45 ಲೀಟ್ರ್ ನೀರು ಬೇಕು, ಅಂದರೆ 3 ಬಕೀಟ್ ನೀರು ಬೇಕು. ಅಷ್ಟು ಕೊಡಲೇಬೇಕು. ಏನು ಸರ್ ಕೊಡಬೇಕು? ಆಮೇಲೆ ಸೀರದ ಅಂತಿರಲ್ಲ, ತಾವೇನು ಹೇಳಿದ್ರಿ, ಅದಕ್ಕೆ ಒಂದು ಹೆಕ್ಸಕೊನೋಝೋಲ್ ಅಂತ ಒಂದು ಔಷಧ ಸಿಗ್ತತಿ ಈಗ ಮಾರ್ಕೆಟಲ್ಲಿ. ಅದರ ಕಪ್ಪು ಬೂಸ್ಟ್ ಬಂದಿರೋ ಸಾಧ್ಯತೆ ಇದೆ. ಅದನ್ನೊಮ್ಮೆ ಸಿಂಪಡಿಸಿ, ಹೆಕ್ಸಕೊನೋಝೋಲ್ 1 ml ಪ್ರತಿ ಲೀಟರ್ ನೀರಿಗೆ ಅದನ್ನು ಬಳಸ್ರಿ. ಏನು ಸರ್, ಆಮೇಲೆ ಇಲಿಗಳಿಂದ ಮತ್ತು ಅಳಿಲುಗಳಿಂದ ಮುಕ್ತವಾಗಿಸಲು ತಗಡಿಂದ ಒಂದು ಶೀಲ್ಡ್ ಹಾಕ್ರಿ. ತಾವು ನೋಡಿರ್ಬೋದು, ಇಲಿಗಳನ್ನು ಮುಕ್ತಗೊಳಿಸ್ರಿ. ಅಂದರೆ ಇನ್ನೊಂದು ನಂದು ಇಂಪಾರ್ಟೆಂಟ್ ಮತ್ತೊಂದು ಸಲಹೆ ಅಂದರೆ, ಪ್ರತಿ ಇದಕ್ಕೆ ತಾವು ಎರೆಹುಳು ಗೊಬ್ಬರ ಕೊಡೋದು ಒಳ್ಳೆಯದು, ಅಥವಾ ಸಗಣಿ ಗೊಬ್ಬರ ಕೊಡೋದು, ಒಂದು 5-6 ಬುಟ್ಟು ಸಗಣಿ ಗೊಬ್ಬರ ಕೊಡೋದಾಗಲಿ. ಸರ್, ಅದಕ್ಕೆ ಬಿಡೋಕ್ಕೆ ಗೊಣ್ಣೆ ಹುಳು ಅಂತ ಹುಳ ಐತೆ ಸರ್ ಅದಕ್ಕೆ. ಹಾಂ, ಅದಕ್ಕೆ ಹೇಳ್ತೇನೆ ಸರ್. ಗೊಣ್ಣೆ ಹುಳ ಇತ್ತು ಅಂತಂದರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೆಟ್ರೈಜಿಮ್ ಅಂತ ಒಂದು ಔಷಧ ಸಿಗ್ತದೆ, ಏನೋ ಶಿಲೀಂಧ್ರ ನಾಶಕ. ಹಾಂ, ಇಲ್ಲ ಅಂತಂದ್ರೆ ಯಾವುದೇ ಹರಳು ರೂಪದ ಕೀಟನಾಶಕವನ್ನು ಕೂಡ ತಾವು ಕೊಟ್ಟು ನೀರು ಕೊಟ್ಟರೆ ಇಮಿಡಿಯೇಟ್ಲಿ ಕಂಟ್ರೋಲ್ ಆಗ್ತತಿ. ಈಗಾಗಲೇ ಈ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ನಂಬರ್ ಹೇಳ್ತೀವಿ, ಅಲ್ಲೂ ಕೂಡ ಸಂಪರ್ಕ ಮಾಡಿದರೆ ತಮಗೆ ಮುಂದಿನ ಮಾಹಿತಿಯನ್ನು ನಾವು ಕೊಡ್ತೀವಿ. ಸರ್, ಮುಂದಿನ ಸುದ್ದಿ ಬಂದಾಗುತ್ತಲ್ಲ ಸರ್, ಯಾಕ್ರಿ ಸರ್? ಅಲ್ಲಿ ಅಲ್ಲಿ ಗರಿಯನ್ನು ಕೊರಿಯುವಂತ ಒಂದು ಹುಳ ಐತಿ ಸರ್. ಎಷ್ಟು ಎತ್ತರ ಐತಿ ಅಂತ ತಾವು ಹೇಳಿಲ್ಲ. ಒಂದು ತಂತಿ ತಗೋರಿ ಸರ್, ಒಂದು ತಂತಿ ತೊಗೊಂಡು ಅದನ್ನು ಹುಕ್ ಮಾಡ್ದಂಗೆ ಮಾಡಿ ಎಲ್ಲೆಲ್ಲಿ ಗರಿ ಒಣಗ್ತಾ ಇದೆಯಲ್ಲ ಅಲ್ಲಿ ಹೋಗಿ ತಾವು ನೋಡಿದ ಸುಳ್ಯಾಗ ಹುಳ ಇರ್ತತಿ, ಅದಕ್ಕೆ ಒಂದು ಹುಕ್ ಹಾಕಿ ಹೊರಗೆ ತೆಗೀರಿ. ತೆಗೆದು 10 ಗ್ರಾಮ್ ಉಸುಗು, ಒಂದು 10 ಗ್ರಾಮು ಮೆಲಾಥಿಯನ್ ಪುಡಿನ ಮಿಕ್ಸ್ ಮಾಡಿ ಆ ಗರಿ ಒಳಗೆ ಹಾಕ್ರಿ, ಅದು ಕಂಟ್ರೋಲ್ ಬರ್ತತಿ. ಸುತ್ತಲೂ ತಿಪ್ಪಿ ತೆಗಿದ್ರೆ ಸರ, ತಿಪ್ಪಿ ತೆಗಿದ್ರೆ ಅದಕ್ಕೆ ತಾವು ಯಾವುದಾದ್ರು ಕೀಟನಾಶಕ ಮಿಕ್ಸ್ ಮಾಡಿ ಅಲ್ಲಿಯೂ ಕೂಡ ಅದು ಜೀವನವನ್ನು ಮುಂದುವರಿಸುವ ಕ್ರಮ ಇರೋದ್ರಿಂದ ಅದನ್ನು ಹಾಕ್ರಿ. ಲೈಟ್ಗೂ ಕೂಡ ದಪ್ಪ ದಪ್ಪನ ಹುಳ ಬಂದು ಬೀಳ್ತಾವೆ ನೋಡ್ರಿ, ತಾವು ಗಮನಿಸ್ರಿ. ಸರ್, ಇನ್ನೊಂದು ಪ್ರಶ್ನೆ ಸರ್ ಹೇಳಿ. ಅದು ಗುಲಾಬ್ ಅಷ್ಟೇ ಒಂದು ಹೂ ಹಚ್ಚಿವ್ರಿ ಸರ್. ಅಲ್ಲಿ ಒಂದು ಕೀಟದ ಬಾಧೆ ಇದೆ ಇಲ್ಲ ಅನ್ನಂಗಿಲ್ಲ ನಾನು. ಏನಾರು ಹೊಡೆದಿರಿ, ಎಣ್ಣೆ ಹೊಡೆದಿರಿ ಮಲಕ್ರ? ಇಲ್ಲ ಸರ್. ಅಲ್ಲ, ಎಷ್ಟು ಗಿಡ ಅದಾವು? ಅವು 2 ಗಿಡ ಅದಾವ ಸರ್. ಅದಕ್ಕೇನು ಮಾಡ್ರಿ, ಬಾಳೆ ಅಂತ ತ್ರಾಸ ಮಾಡ್ಕೊಬಿಡ್ರಿ. ನಿಮ್ಮ ಸಮೀಪದ ಕೃಷಿ ಇಲಾಖೆಗೆ ಹೋದ್ರೆ ಬೇವಿನ ಹಿಂಡಿ ಅಥವಾ ಬೇವಿನ ಮೂಲದ ಕೀಟನಾಶಕ ಕೊಡ್ತಾರೆ, 5 ಮಿಲಿ ಹಂಗೆ 1 ಲೀಟರ್ನಾಗ ಮಿಕ್ಸ್ ಮಾಡಿ ಹೊಡಿರಿ. ಆಯ್ತು, ಓಕೆ, ಧನ್ಯವಾದಗಳು. ನಮಸ್ಕಾರ. ಕೊನೆಯ ಪ್ರಶ್ನೆ ಅನಿಸುತ್ತೆ ಏನಂದರೆ, ಇನ್ನೇನು ಕಟಾವು ಕೊನೆಯ ಹಂತದಲ್ಲಿ ನಾವು ಬಂದೀವಿ. ಕಟಾವಿನ ನಂತರ ಸಾಮಾನ್ಯವಾಗಿ ಏನು ಇರುವಂಥ ತೇವಾಂಶ ಇರ್ಬೋದು ಅಥವಾ ಏನಾದರೂ ಮಾಡಲಿಕ್ಕೆ ಸಾಧ್ಯನ ಅನ್ನುವಂಥದ್ದು? ವಿಶೇಷವಾಗಿ ಕಟಾವಿನ ಅಂತಲೂ ವಿಶೇಷ ಒಣಬೇಸಾಯದಲ್ಲಿ ಹೇಳಬೇಕಪ್ಪ ಅಂತಂತಂದ್ರೆ ಸರ್, ಇತ್ತೀಚಿನ ದಿನಗಳಲ್ಲಿ ಅತಿ ತೀವ್ರವಾಗಿ ಭೂಮಿ ತಯಾರಿಕೆ ಮಾಡೋದು ಹವ್ಯಾಸವನ್ನು ರೂಢಿಸಿಕೊಂಡು ನಾವು ಮುಂಗಾರಿಯಲ್ಲಿನೂ ಸರಿಯಾಗಿ ಬೆಳೆಯನ್ನು ಪಡೀತಾ ಇಲ್ಲ. ಆದ ಕಾರಣ ನಮ್ಮ ಹಿರಿಯರಿಂದ ಬಂದಂಥ ಮತ್ತು ವೈಜ್ಞಾನಿಕವಾಗಿ ಸೂಕ್ತವಾದಂಥ ಮಾಗಿ ಉಳುಮೆಯನ್ನು ಫಾಲೋ ಮಾಡಲಿಕ್ಕೆ ನಾನು ರೈತರ ಸಲಹೆ ಕೊಡ್ತೀನಿ. ಫೆಬ್ರವರಿ 15 ಮಾರ್ಚ್ 15 ನಾವು ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋದ್ರಿಂದ ದೊಡ್ಡ ದೊಡ್ಡ ಹೆಂಟೆಗಳು ಹೇಳ್ತಾವೆ. ಅದರಿಂದ ಬಿಸಿಲಿಗೆ ನಮ್ಮ ಭೂಮಿ ಹೊರಚಾಚುವುದರಿಂದ ವಿಶೇಷವಾಗಿ ಮಣ್ಣಿನಿಂದ ಬರುವಂಥ ರೋಗಾಣುಗಳು, ಆಮೇಲೆ ಮಣ್ಣಿನಲ್ಲಿ ವಾಸಿಸುವಂಥ ಕೀಟಗಳು, ಇವುಗಳು ಬಿಸಿಲಿಗೆ ಹೊರಸಾಚಿ ತಾಪಮಾನಿಗೆ ಸಾಕಷ್ಟು ನಮ್ಮ 30-40 ಮುಂದಿನ ಬೆಳೆಯಲ್ಲಿನ ಕೀಟನಾಶಕ ನಿರ್ವಹಣೆ ಮತ್ತು ಶಿಲೀಂಧ್ರನಾಶಕ ನಿರ್ವಹಣೆಯನ್ನು ನಾವು ಇದನ್ನು ಕಡಿಮೆಗೊಳಿಸ್ಬೋದು. ಮಾಗಿ ಉಳುಮೆ ಬಹಳ ಮಹತ್ವ, ಅದನ್ನು ದಯವಿಟ್ಟು ನಮ್ಮ ರೈತರು ಅನುಸರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಕೆಲವೊಂದಿಷ್ಟು ನಾವು ಹೆಂಗೂ ನಮ್ಮ ಮನೆಗೆ ಆಕಳಿಲ್ಲ, ಎಮ್ಮಿಲ್ಲ, ಎತ್ತಿಲ್ಲ, ಏನಿಲ್ಲ, ಮೇವು ಅಲ್ಲೇ ಬಿಟ್ಬಿಡ್ತೀವಿ. ಕೆಲವೊಂದ್ಸಲ ಬೆಂಕಿ ಹಚ್ತಾರೆ, ಹತ್ತಿ ಬಿಡಿಸಿದ ನಂತರ ಹತ್ತಿ ಕಟ್ಟಿಗೆ ಅಲ್ಲೇ ಬಿಟ್ಟುಬಿಡ್ತೀವಿ, ಅದಕ್ಕೂ ಬೆಂಕಿ ಹಚ್ತಾರೆ. ಹಂಗೆ ಮಾಡಲ್ಲ ಬೇರೆ ಏನು.